ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರಾಧಾ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗೆ ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು. ತಂಪಾದ ಸಿಹಿ ಪದಾರ್ಥಗಳು, ಹಾಲು, ತುಪ್ಪ, ಹಲಸಿನ ಹಣ್ಣು, ತೆಂಗಿನ ತಿರುಳು ಉತ್ತಮ. ಉಪ್ಪು, ಹುಳಿ, ಖಾರದ ಆಹಾರ ವರ್ಜ್ಯ. ತೆಳುವಾದ ವಸ್ತ್ರಧಾರಣೆ, ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ. ಹಗಲು ನಿದ್ದೆ, ಅತಿ ವ್ಯಾಯಾಮ ನಿಷಿದ್ಧ. ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇದೀಗ ಕೇಳಿ ಸಮಗ್ರ ಕೃಷಿ ಕುರಿತು ಚಿದಾನಂದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಕೇಳುವರೆ, ಇವತ್ತು ನಮ್ಮ ಜೊತೆಗೆ ಪುತ್ತೂರು ತಾಲೂಕಿನ ಕುರಿಯ ಗ್ರಾಮದ ಮಣೆಮಜಲು ಎಂಬಲ್ಲಿರುವಂತಹ ಚಿದಾನಂದ ಶೆಟ್ಟಿಯವರಿದ್ದಾರೆ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇರುವಂಥವರು, ಅಂದರೆ ವಿಶೇಷವಾಗಿ ಕೃಷಿಯ ಜೊತೆ ಜೊತೆಗೆ ಕೋಳಿ ಸಾಕಣೆಯನ್ನು ಮಾಡ್ತಾ ಇದ್ದಾರೆ, ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಹಾಗೆ ಆಯಿಲ್ ಪಾಮ್ ಅಥವಾ ತಾಳೆಎಣ್ಣೆ ಕೃಷಿ, ಇದರ ಕೃಷಿಯನ್ನು ಕೂಡ ಮಾಡಿಕೊಂಡು ಬಂದಿರುವಂಥವರು. ಇವರ ಒಂದು ಕೃಷಿ ಅನುಭವವನ್ನು ಇವತ್ತು ನಾವು ಕೇಳೋಣ. ಚಿದಾನಂದ ಶೆಟ್ಟಿಯವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ, ನಿಮಗೆ ಕೂಡ ವೀಕ್ಷಕರಿಗೂ ನನ್ನ ವಂದನೆ. ಹೇಳಿ ಚಿದಾನಂದ ಶೆಟ್ಟಿಯವರೇ, ಈ ಒಂದು ಬೆಳೆಯನ್ನು ಬೆಳೆಯುವುದರ ಬದಲಿಗೆ ಸಮಗ್ರವಾಗಿ ಕೃಷಿಯ ಜೊತೆ ಜೊತೆಗೆ ಹೈನುಗಾರಿಕೆ ಆಗ್ಬೋದು, ಕೋಳಿ ಸಾಕಾಣಿಕೆ ಆಗ್ಬೋದು, ಈ ಎಲ್ಲವನ್ನು ಕೂಡ ಸೇರಿಸಿಕೊಂಡು ಮಾಡಬೇಕು ಅಂತ ನಿಮ್ಗೆ ಹೇಗೆ ಮನಸ್ಸು ಬಂತು? ಸರ್, ಒಂದೇ ಕೃಷಿ ಮಾಡಿಕೊಂಡು ಬಂದರೆ ಅದು ಏಳು ಬೀಳಿದ್ದೇ ಇರ್ತದೆ, ಅಡಿಕೆ ಕೃಷಿ ಆಗಲಿ ಅಥವಾ ಬೇರೆ ತಾಳೆ ಇದ್ದಲ್ಲಿ. ಅದಕ್ಕೆ ಅನ್ಯ ಕೃಷಿ ಇದ್ದರೆ, ಬೇರೆ ಬೇರೆ ಕೃಷಿ ಇದ್ದರೆ ಅದರಿಂದ ನಮಗೆ ಇದರಿಂದಲ್ಲಾದ್ರೆ ಇನ್ನೊಂದರಿಂದ ಲಾಭ ಬಂದೇ ಬರ್ತದೆ. ಅದಕ್ಕೋಸ್ಕರ ಇನ್ನು ಅದು ಇದಂತ ಅಭಿವೃದ್ಧಿ ಮಾಡಿಕೊಂಡು ಬರ್ತಾ ಇದ್ದೇನೆ. ಈಗ ಕೋಳಿ ಸಾಕಣೆ ಹೈನುಗಾರಿಕೆ ಎಲ್ಲ ಪ್ರಾರಂಭ ಮಾಡಿ ಇತ್ತೀಚೆಗೆ ಮಾಡ್ಕೊಂಡಿರುವಂತಹದ್ದು ಅಥವಾ ಮೊದಲಿಂದಲೇ ಮಾಡ್ತಾ ಇದ್ರ? ಅಲ್ಲ ಸರ್, ನಾನು ಕೋಳಿ ಸಾಕಾಣಿಕೆ ಮಾಡಿ ಒಂದು 13 ವರ್ಷ ಆಯ್ತು. ಕೃಷಿಗೆ ನಾನು ಬಂದೆ ಒಂದು 13 ವರ್ಷ ಆಯ್ತು. ಇದು ಕೋಳಿ ಸಾಕಾಣಿಕೆ ಅದೇ ಸಂದರ್ಭದಲ್ಲಿ ನನಗೆ ಈ ಕೃಷಿಯಿಂದ ದೊಡ್ಡ ಆದಾಯ ಇರಲಿಲ್ಲ, ಅಡಿಕೆ ನಷ್ಟ ಆಗ್ತಿಲ್ಲ, ಹೆಚ್ಚು ಕಡಿಮೆ ಒಂದೂವರೆ ಗಿಂತಗಳು ಅಡಿಕೆ ಆಗ್ತಿತ್ತು ಆ ಸಂದರ್ಭದಲ್ಲಿ. ಆಗ ನಾನು ಕೋಳಿ ಫಾರ್ಮ್ ಅನ್ನು ಮಾಡಲು ನನಗೆ ಮುಂದಾದೆ, ಮತ್ತೆ ಕೋಳಿ ಫಾರ್ಮ್ ಅಲ್ಲಿ ಉತ್ತಮ ಯಶಸ್ಸು ಸಿಕ್ಕಿದೆ ನನಗೆ. ನಂತರ ಹೈನುಗಾರಿಕೆ ಆಗಿ ಒಂದು ಚಿಕ್ಕ ಚಿಕ್ಕ ಎರಡು ಹಸುಗಳಿದ್ದವು, ಅದನ್ನು ತೆಗೆದುಕೊಂಡು ಅದು ಎರಡರಲ್ಲಿ ನನಗೆ ಅಲ್ಪ ಸ್ವಲ್ಪ ಪ್ರಮಾಣದ ಲಾಭ ಬಂತು. ಅದನ್ನೇ ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಈಗ ಸುಮಾರು ಒಂದು 10-12 ದನಗಳಿವೆ. ಒಂದು ದಿನ ಒಂದಕ್ಕೆ ಒಂದು 80-85 ಲೀಟರ್ ಹಾಲನ್ನು ಕುರಿಯ ಸೊಸೈಟಿಗೆ ಸರಬರಾಜು ಮಾಡ್ತಾ ಇದ್ದಾನೆ. ಇದು ನಾನು, ನನ್ನ ಮನೆಯವರು, ನನ್ನ ಪತ್ನಿ, ಮಗ ಸೇರಿ ನಾವೇ ದುಡಿಯುವುದರಿಂದ ಇದರಿಂದ ಉತ್ತಮ ಲಾಭದಾಯಕ ಇದೆ. ಈಗ ಹೈನುಗಾರಿಕೆ ಅಂದ ತಕ್ಷಣ ನಾವು ಅದಕ್ಕೆ ಆ ಮೇವಿನ ಬೆಳೆಯನ್ನ ಬೆಳಿಬೇಕಾಗ್ತದೆ ಅಥವಾ ಕಾಡು ಹುಲ್ಲನ್ನು ಹಾಕಿದ್ರೆ ಸಾಕಾಗುವುದಿಲ್ಲ, ಜೊತೆಗೆ ಒಂದಷ್ಟು ಹಿಂಡಿಯನ್ನು ಕೂಡ ಹಾಕಬೇಕಾಗ್ತದೆ. ಈ ಪೋಷಕಾಂಶದ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ರಿ ನಿಮ್ಮ ಹೈನುಗಾರಿಕೆಯಲ್ಲಿ? ನಮ್ಮ ಹೈನುಗಾರಿಕೆಯಲ್ಲಿ ನನ್ನಲ್ಲಿ ಸ್ವಲ್ಪ ನೆಫೀರಿಯರ್ ಹುಲ್ಲಿದೆ ಸರ್, ಮತ್ತೆ ಕಾಟು ಹುಲ್ಲು, ಈ ತೋಟದಿಂದ ಬರುವ ಹುಲ್ಲನ್ನು ತೊಂದಾಗ್ತದೆ, ಮತ್ತೆ ಹಾಳೆ, ಸೋಗೆ ಇವುಗಳೆಲ್ಲ ಈ ಬೇಸಿ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಹಾಳೆ ಮತ್ತು ಸೋಗೆಯನ್ನು ಅದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ನನ್ನಲ್ಲಿ ಚಾಪ್ ಕಟ್ಟರ್ ಮಷಿನ್ ಇದೆ, ಅದರ ಮುಖಾಂತರ ಹುಲ್ಲಿ ಮಾಡಿ ಅದನ್ನು ಕೂಡ ಬಳಸ್ತೇನೆ. ಮತ್ತೆ ಬಹಿ ಹುಲ್ಲನ್ನು ನಾವು ಅತಿ ವಿಶೇಷ ಏನಂದ್ರೆ ನಾವು ಬಹಿ ಹುಲ್ಲನ್ನು ಉಪಯೋಗನೇ ಮಾಡುದಿಲ್ಲ ಇಷ್ಟು ದನಗಳಿಗೆ. ನಾವು ಹುಲ್ಲನ್ನೇ ಹಸಿರು ಹುಲ್ಲನ್ನೇ ನೀಡ್ತಾ ಇದ್ದೇವೆ. ಅಂದ್ರೆ ಒಣ ಹುಲ್ಲು ಬೇಕು ಅಂತ ಹೇಳ್ತಾರಲ್ಲ. ಹೌದು, ಹೇಳುವವರು ಹೇಳ್ತಾರೆ ಸರ್. ಆದ್ರೆ ನಾವು ಅದಕ್ಕೆ ತಗಲುವ ವೆಚ್ಚ ಜಾಸ್ತಿ ಆಗ್ತದೆ ಸರ್. ಅದರಿಂದ ಘಟ್ಟದ ಮೇಲಿನಿಂದ ಬರಬೇಕು ನಿಮಗೆ ಅಲ್ಲ, ಅದರಿಂದ ಆದಾಯ ಕಡಿಮೆ, ಇಳುವರಿ ಕಡಿಮೆ, ನಮ್ಗೆ ಹಾಲಿನ ಇಳುವರಿ ಕೂಡ ಕಡಿಮೆ. ನಮ್ಗೆ ಒಂದು 85 liter ಹಾಲು ಇದನ್ನು ಪ್ರತಿ ನಾವು ಡೈರಿಗೆ ಸರಬರಾಜು ಮಾಡ್ತಾ ಇದ್ದೇವೆ. ನಾವು ಒಣ ಹುಲ್ಲು ಹಾಕಿದ ಸಂದರ್ಭದಲ್ಲಿ ಸದಾರ ಒಂದು 10 liter ಹಾಲು ಇಳಿಕೆ ಆಗ್ತದೆ ಸರ್. ನಮ್ಮ ಅನುಭವದ ಪ್ರಕಾರ 10 liter ಹಾಲು ಇಳುವರಿ ಕಡಿಮೆ ಆಗ್ತದೆ. 10 liter ಅಂದ್ರೆ ಕಡಿಮೆ ಪಕ್ಷ ಒಂದು 350 rupees ಹಾಲಿನಲ್ಲಿ ಹೋಯ್ತು. ನಮ್ಗೆ ಸರ್ಕಾರದ ಪ್ರೋತ್ಸಾಹನ ಮತ್ತು ಡೈರಿಯಲ್ಲಿ ಸಿಗುವ ದುಡ್ಡಿನ ಇದರ ಮೇಲೆ 350 rupees ಅಲ್ಲಿ ಹೋಯ್ತು. ಇಲ್ಲಿ ಸುಮಾರು ಒಂದು 350 rupees ಬೈ ಹುಲ್ಲು ಈ ದನಗಳಿಗೆ ಬೇಕು. ಸುಮಾರು 700 rupees ದಿನದ ಲಾಸ್ ಅಂತ ನಾವು ಲೆಕ್ಕಾಚಾರ ಆಗ್ತಾ ಇದ್ದೇವೆ ಸರ್. ಹಾಗಾದ್ರೆ ಬೈ ಹುಲ್ಲು ಹಾಕದಿದ್ರು ಕೂಡ ತೊಂದರೆ ಇಲ್ಲ ಅಂತ ಹೇಳ್ತೀರಿ ನೀವು? ತೊಂದ್ರೆ ಇಲ್ಲ ಸರ್. ಸ್ವಲ್ಪ ಸೌಡನ್ನು ಮಿಕ್ಸ್ ಮಾಡಿ ನಾವು ಆಹಾರ ಕೊಡ್ತೇವೆ. ಅಂದ್ರೆ ಅದು ಸ್ವಲ್ಪ ಅದಕ್ಕೆ ನಾರಿನ ಅಂಶ ಬೇಕಂತ ಡಾಕ್ಟರ್ ಸಜೆಷನ್ ಕೊಟ್ಟಿದ್ದಾರೆ. ಅದನ್ನ ನಾವು ಅಕ್ಕಿ ಸೌಡನ್ನು ತಂದು ಸ್ವಲ್ಪ ಸ್ವಲ್ಪ ಕೊಡ್ತೇವೆ ಅದಕ್ಕೆ. ಈಗ ಅಡಿಕೆ ಹಾಳೆಯನ್ನು ಹಾಕುದಿದ್ರೆ ಯಾವ ರೀತಿ ಮಾಡ್ಕೋಬೇಕು? ಅಡಿಕೆ ಹಾಲನ್ನು ಸರ್ ನಾನು ಚಾಪ್ ಕಟರ್ ಅಲ್ಲಿ ಹುಡಿ ಮಾಡ್ತೇನೆ. ಚಿಕ್ಕ ಚಿಕ್ಕ ಒಂದು 1/2 inch ಪೀಸಿನಷ್ಟು ದೊಡ್ಡ ಪೀಸ್ ಬರ್ತದೆ. ಅದನ್ನು ನಮ್ಮ ಅಂಗಳಕ್ಕೆ ಇಂಟರ್ಲಾಕ್ ಹಾಕಿದ್ರೆ, ಅದರ ಮೇಲೆ ಹಾಕಿದ್ರೆ, ಅದು ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಫುಲ್ ಡ್ರೈ ಆಗಿರ್ತದೆ ಬಿಸಿಲಿಗೆ. ಅದನ್ನು ನಾವು ಸಾಧಾರಣ ಒಂದು 3 hours ಹಾಲೆರೆದಾದ ನಂತರ, 3-4 hours ಟೈಮ್ ಅಲ್ಲಿ ನಾವು ಹಾಲೆರೆಯುತ್ತೇವೆ ಅದನ್ನ. ನಂತರ ಅದನ್ನ ಅದರ ಇದಕ್ಕೆ ಹಾಕಿ ಬಿಡ್ತೇವೆ, ಅದು ತಿಂತೇವೆ. ತಿಂದಾದ್ಮೇಲೆ ನೀರು ಕೊಡ್ತೇವೆ. ನೀರು ಕುಡಿದಾದ್ಮೇಲೆ ವಾಪಸ್ ಹುಲ್ಲು ಹಾಕ್ತೇವೆ, ಅದಕ್ಕೆ ಫುಲ್ ಹೊಟ್ಟೆ ಫುಲ್ ಆಗ್ತದೆ. ಇನ್ನು ಹಿಂಡಿ ಅಂತ ಏನೇನು ಕೊಡ್ತೀರಿ ಹೇಗೆ? ಹಿಂಡಿ ಸಹ ನಾವು ಸ್ವಲ್ಪ ಪ್ರಮಾಣದ ಸೊಸೈಟಿಯಿಂದ ತರ್ತೇವೆ. ನಮ್ಮ ಕೆಎಂಎಫ್ನ ಹಿಂಡಿಯನ್ನು ಸರಬಜ ತಗೊಳ್ತೇವೆ. ಮತ್ತೆ ನನ್ನ ಗೋಡ್ರೇಜ್ ಅವ್ರದ್ದು ನಮ್ಗೆ ಕಂಪನಿ ಅವರು ಲೈನ್ ಕೊಡ್ತಾರೆ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅದು ಗೋಡ್ರೇಜ್ ಹಿಂಡಿಯನ್ನು ಕೂಡ ಹಾಕ್ತೇನೆ. ನಾನು ಒಂದು ದಿನಕ್ಕೆ ಅಂದ್ರೆ ಹಾಲಿನ ಭೂಸ ಸ್ವಲ್ಪ ಗೋಧಿ ಭೂಸ ಮತ್ತೆ ಜೋಳದಲ್ಲಿ ಒಮ್ಮೆ 10 days ಅಳತೆ ಮಾಡಿ 1 liter ಕಡಿಮೆ ವರ್ಷ 500 grams ಆವರೇಜ್ ಅಲ್ಲಿ ಹಾಕೊಂಡು ಬರ್ತೇನೆ. ತುಂಬಾ ಹಾಲಿದ್ದಕ್ಕೆ ಸ್ವಲ್ಪ ಹಿಂಡಿ ಜಾಸ್ತಿ, ಕಡಿಮೆ ಹಾಲಿದ್ದಕ್ಕೆ ಕಡಿಮೆ ಮಾಡ್ತೇನೆ. ಆ ರೀತಿಯಲ್ಲಿ ಕೊಡ್ತಿದ್ದೇವೆ ಸರ್. ಆಮೇಲೆ ಈಗ ಈ ಹೈನುಗಾರಿಕೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಕೃತಕ ಗರ್ಭಧಾರಣೆ ಮಾಡುವಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ರೈತರು ಹೇಳ್ತಾರೆ, ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹೌದು ಸರ್, ಹೌದು ಸರ್. ಇದು ಒಂದು ಹೈನುಗಾರಿಕೆ ನಡೆಸಿರೋದು ಒಂದು ಹಸು ಹಾಗೆ ಆಗಿದೆ ಸರ್. ಅದು ಸ್ವಲ್ಪ ಸಮಸ್ಯೆ ಜಾಸ್ತಿ ಉಂಟು. ಆದ್ರೆ ತೊಂದರೆ ನಡೀತದೆ, ಆ 7 billion ಇದ್ದದ್ದು ದನ ಹಾಗೆ ಆದ್ರೆ ನಮ್ಗೆ ತುಂಬಾ ಲಾಸ್ ಆಗ್ತದೆ ಸರ್. ಹೌದು, ಒಂದು ದನವನ್ನು ನಾವು ಸಾಕ್ಲೇಬೇಕು. ಎರಡನೇ, ಅದನ್ನು ಕೊಂಡುಕೊಳ್ಳುವವರು ಯಾರು ಇಲ್ಲ ಸರ್. ಅದು ಬಾರಿ ದೊಡ್ಡ ಸಮಸ್ಯೆ. ಆ ದನವನ್ನು ನಾವು ಮಾರ್ಲಿಕ್ಕೂ ಯಾರು ಕೊಂಡುಕೊಳ್ಳುವವರು ಇಲ್ಲ. ಮತ್ತೆ ಇಟ್ಟುಕೊಳ್ಳಕ್ಕೂ ಕಷ್ಟ. ಒಂದು ದನ ಸಾಕುವುದಾದ್ರೆ ಕಡಿಮೆ ಪಕ್ಷ ದಿನದಲ್ಲಿ ಈ ದಿನಕ್ಕೆ ಒಂದು 10-12 liter ಕೊಡುವ ಹಾಲಿನ ದನವನ್ನು ಸಾಕಬೇಕು. ಕಡಿಮೆ ಪಕ್ಷ ಒಂದು 350 rupees 400 rupees ಖರ್ಚು ಬರ್ತದೆ ಸರ್. ಅದು ಕೃತಕ ಗರ್ಭಧಾರಣೆ ಆಗಿ ಅದು ನಿಲ್ಲದಿದ್ದರೆ ನಮ್ಗೆ ಅದು ಫುಲ್ ವೇಸ್ಟ್. ಅದನ್ನು ನಾವು ಮಾರಾಟ ಮಾಡುವಂತೇನೆ ಇಲ್ಲ, ಯಾರು ಕೊಂಡುಕೊಂಡಿಲ್ಲ ಸರ್. ಈ ಗರ್ಭ ನಿಲ್ಲದೆ ಇರುವುದಕ್ಕೆ ಕಾರಣ ಏನಿರಬಹುದು? ಅದು ಈಗಿನ ಸೆಮಿನಾರ್ ಸರಿ ಬರುದಿಲ್ಲ ಎಂತ ಅಂತ ಗೊತ್ತಾಗುದಿಲ್ಲ ಸರ್. ಅದರ ಬಗ್ಗೆ ಮಾಹಿತಿ ನಮ್ಗೆ ಕರೆಕ್ಟ್ ಇಲ್ಲ. ವೈದ್ಯರು ಏನ್ ಹೇಳ್ತಾರೆ? ವೈದ್ಯರು ಅವರು ಬಂದು ಬರ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ, ಮಾಡಿ ಹೇಳ್ತಾರೆ, ಅದ ಹಾಗೆ ಮಾಡು ಹೀಗೆ ಮಾಡೋದ್ರೆ ಟ್ರೀಟ್ಮೆಂಟ್ ಹೇಳ್ತಾರೆ. ಅದು ಮತ್ತೆ ಲಾಸ್ಟ್ಗೆ ತನ್ನ ಹಾಗೆ ಆಗಿದೆ, ನೀವು ಫುಡ್ ಕಮ್ಮಿ ಮಾಡಿ. ನಾವು ಫುಡ್ ಕಮ್ಮಿ ಮಾಡಿದ್ರು ಕೂಡ ಆಗುದಿಲ್ಲ. ನಾನೊಂದು ದನದಲ್ಲಿ ಸುಮಾರು 20-25 ಸೆಮಿನಾರ್ ಗೊಳಿಸಿ ಅದು ಫೈಲ್ ಆಗಿದೆ ಸರ್. ಹಾಗೆ ಅಂತಹದ್ದು ಒಂದು ಅದೇ ನಮ್ಮ ನಾನು ನಮ್ಮ ಲೈಫ್ ಅಲ್ಲಿ ಒಂದೇ ದನ ಆದದ್ದು. ಆ ಸಮಸ್ಯೆ ಹೆಚ್ಚು ಬರುವುದು ಬೇಡ. ಅದು ಹೌದು ಸರ್, ಹೌದು ಸರ್. ಖಂಡಿತ ಯಾರಿಗೂ ಬೇಡ, ಯಾವುದೇ ಒಬ್ಬ ರೈತನಿಗೆ ಅಂತ ಸಮಸ್ಯೆ ಆಗುದು ಬೇಡ ಸರ್. ಈಗ ಕಾಲಕಾಲಕ್ಕೆ ಈಗ ಕಾಲುಬಾಯಿ ಜ್ವರ ಆಗ್ಬಹುದು ಅಥವಾ ಬೇರೆ ಕೆಚ್ಚಲು ಬಾವು ಆಗ್ಬಹುದು, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ? ಕಾಲುಬಾಯಿ ಬೇನೆ ಲಸಿಕೆ ನಮ್ಗೆ ಲಸಿಕೆ ನೀಡ್ತಾರೆ ಸರ್. ಕೆಎಂಎಫ್ ಇಂದ ಲಸಿಕೆ ಬರ್ತದೆ ಆರ್ ತಿಂಗಳು. ಹೌದು, ಹೌದು. ಅದನ್ನು ಕೊಡ್ತಾರೆ, ತೊಂದರೆ ಇಲ್ಲ. ಇಷ್ಟಕ್ಕೆ ಅಂತ ಸಮಸ್ಯೆ ಬರ್ಲಿಲ್ಲ. ಮತ್ತೆ ಕೆಚ್ಚಲ್ ಬಾವು ಕೂಡ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ದನ ನಮ್ದು ಹಾಗೆ ಆಗಿದೆ, ಕೆಚ್ಚಲ್ ಬಾವು ಫೈಲ್ ಆಗಿದೆ. ಈಗ ಅದರ ಲಕ್ಷಣ ಎಲ್ಲ ಗೊತ್ತಿದೆ ನಮ್ಗೆ. ಆದ ಕಾರಣ ಅದಕ್ಕೆ ಎಂತ ಔಷಧ ಅಂತ ಡಾಕ್ಟರ್ ಹತ್ರ ವಿಚಾರಿಸಿ ನಮ್ಗೆ ನಮ್ಮ ಪುತ್ತೂರಲ್ಲಿ ಡಾಕ್ಟರ್ ಹೆಬ್ಬಾರ್ ಅಂತ ಇದ್ದಾರೆ, ಪ್ರಸನ್ನ ಹೆಬ್ಬಾರ್ ಅಂತ, ಅವರು ಉತ್ತಮ ಸಲಹೆ ಕೊಡ್ತಾರೆ ಸರ್. ಆಮೇಲೆ ಈಗ ಹಳ್ಳಿ ಮದ್ದು ಏನಾರ ಮಾಡ್ತೀರಾ ಇಂತ ಸಮಸ್ಯೆ ಬಂದ್ರೆ? ಹಳ್ಳಿ ಮದ್ದು ಕೆಲವೊಂದಿದೆ ಸರ್. ಕೆಲವು ಈ ಸರಿಯಾಗಿ ಇದಕ್ಕೆ ಹೀಟಿಗೆ ಬರದಿದ್ರೆ ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಹಳ್ಳಿ ಮದ್ದು ಇದೆ, ಅದನ್ನು ನೀಡ್ತೇವೆ. ಮತ್ತೆ ಕೆಚ್ಚಲು ಬಾವು ಅಷ್ಟೇ. ಬೇವಿನ ಎಣ್ಣೆ ಅಂತದೆಲ್ಲ ಉಪಯೋಗ ಆಗ್ತದ? ಬೇವಿನ ಎಣ್ಣೆ ನಮ್ಮ ಇದರಲ್ಲಿ ಆಗುದಿಲ್ಲ ಸರ್. ಅದಕ್ಕೆ ಕೆಚ್ಚಲು ಬಾವಿಗೆ ಅಲವೆರಾ ಇದನ್ನೆಲ್ಲ ಮಿಕ್ಸ್ ಮಾಡಿ, ಹಳದಿ ಅಲವೆರಾ ಮಿಕ್ಸ್ ಮಾಡಿ ಲೇಪನ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಅರಿಶಿನ ಎಲ್ಲ ಹಾಕಿದ್ರೆ? ಹೌದು ಸರ್, ಹೌದು ಸರ್. ಮತ್ತೆ ಇದಕ್ಕೆ ಬೇದೆಗೆ ಬರದಿದ್ರೆ ಸರ್, ಅದಕ್ಕೆ ನಮ್ಮ ಬಿದಿರು ಸೊಪ್ಪಿಗೆ ನಮ್ಮ ಬೆಲ್ಲ ಇಲ್ಲ, ಅಚ್ಚಿ ಬೆಲ್ಲ ಒಂದು 1 muštī ಬಿದಿರು ಸೊಪ್ಪು ಮತ್ತೆ ಅಚ್ಚಿ ಬೆಲ್ಲ ಒಂದು ತುಂಡು, ಅದನ್ನು 3 days ಕೊಟ್ರೆ ಒಂದು 5-6 days ಅದು ಹೀಟಿಗೆ ಬರ್ತದೆ ಸರ್ ಹೆಚ್ಚಾಗಿ. ಮೊದಲೆಲ್ಲ ಹುರುಳಿಗೆ ಬೇಯಿಸಿ ಕೊಡ್ತಾ ಇದ್ರು? ಹುರುಳಿ ಬೇಯಿಸಿದಲ್ಲ ಸರ್, ಹುರುಳಿ ಮೊಳಕೆ ಬರಿಸಿ ಅದನ್ನು ಕರಿದು ಕೊಡು. ಅದು ನಿಜವಾಗಿ ಈಟಿಗೆ ಅಂದ್ರೆ ಗರ್ಭಕೋಶ ಬೆಳವಣಿಗೆಗೆ, ಇದು ಕರು ಆಶಿತ ದನಗಳು ಹೀಗೆ ಆಗ್ತದೆ ಸರ್ ಕೆಲವು, ಅಂದ್ರೆ ಅದರ ಗರ್ಭಕೋಶ ಬೆಳವಣಿಗೆ ಆಗಿರ್ತದೆ, ಅದು ಯಾವ ಕಾರಣಕ್ಕೆ ಬರೋದಿಲ್ಲ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದ್ರೆ ಇದರಿಂದ ಫಲ ಆಗಿ ನಮ್ಗೆ ಒಂದೆರಡು ನಂಬದಂತಲ್ಲ, ನಮ್ಮ ಆಸುಪಾಸಲ್ಲಿ ಕೆಲವರು ವಿಚಾರಿಸ್ತಾರೆ ನನ್ನಲ್ಲಿ ಹೀಗೆ ಆಗಿದೆ, ಹೀಗೆ ನೋಡಿ ಅಂತ ನಾನು ಸಲಹೆ ಕೊಡ್ತೇನೆ, ಅಂದ್ರೆ ನಮ್ಗೆ ಗೊತ್ತಿದ್ದು ಅಂತ ಹೇಳುದು ಅವರಲ್ಲಿ. ಹೌದು, ವಿಚಾರ ವಿನಿಮಯ ಮಾಡ್ಕೊಳ್ತೀರಿ. ಹೌದು. ಆಮೇಲೆ ಈಗ ಕೈಯಿಂದ ಹಾಲು ಕರಿತೀರೋ ಅಥವಾ ಮೆಷಿನ್ ಇಟ್ಕೊಂಡಿದ್ದೀರಾ? ಈಗ ಮೆಷಿನ್ ಉಂಟು ಸರ್ ನಮ್ಮಲ್ಲಿ. ಅದರ ಒಂದು ನಿರ್ವಹಣೆ ಅಂದ್ರೆ ಏನೇನ್ ಮಾಡಬೇಕಾಗ್ತದೆ? ಮೆಷಿನ್ ಅನ್ನು ಸೂಕ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಷ್ಟೇ, ಬೇರೆ ಏನು ನಿರ್ವಹಣೆ ಅದರಲ್ಲಿ ಏನಿಲ್ಲ ಸರ್. ಸ್ವಚ್ಛತೆ ಅತಿ ಮುಖ್ಯ, ದಿನಕ್ಕೆ ಎರಡು ಸಲ ಬ್ರಷ್ ಆಗಿ ಅದನ್ನು ವಾಶ್ ಮಾಡಬೇಕು, ಬಿಸಿ ನೀರು ಹಾಕ್ಬೇಕು. ಮತ್ತೆ ಬರಿ ಸುಲಭ ಅದು, ನಮ್ಗೆ ಎಲ್ಲ ಮೆಷಿನರಿ ಇದ್ದ ಕಾರಣ ನಮ್ಗೆ ಹೈನುಗಾರಿಕೆ ಸುಲಭ ಆಗ್ತದೆ. ಇಲ್ಲದ್ರೆ ಕೆಲವರೆಲ್ಲ ಒಂದು ದನ ಸಾಕಿದವರು ಹೇಳ್ತಾರೆ ಹಾಲು ಹರಿಲಿಕ್ಕೆ ಆಗುದಿಲ್ಲ ದನ, ನಾವು ಕೆಲವು ಎಷ್ಟೋ ಜನ ನಮ್ಗೆ ದಿನ ಒಂದು ಎರಡು ಕೇಸ್ ಸಿಕ್ಕಿರ್ತದೆ, ಎರಡು ದಾರಿಯಲ್ಲಿ ಅವರು ನೀವು ಹಾಲು ಹಾಕ್ತಿರಲ್ಲ ನಮ್ಮಲ್ಲಿ ದನ ಉಂಟು ತೆಕೊಳ್ಳಿ ನಮ್ಗೆ ಆಗುದಿಲ್ಲ ಸಾಕಲಿಕ್ಕೆ ಅಂತ ಹೇಳ್ತಾರೆ. ಆದ್ರೆ ನಾನು ಅವರನ್ನು ಮಾರಾಟ ಮಾಡಲು ಬಿಡುವುದಿಲ್ಲ, ಹೆಚ್ಚಾಗಿ ಅವರಿಗೆ ನಾನು ಪ್ರೋತ್ಸಾಹ ಕೊಡ್ತೇನೆ, ನೀವು ಸಾಕಿ ಅದು ಹಾಗೆಲ್ಲ ಹೀಗೆ ಆಗ್ತದೆ ಅಂತ. ಕೆಲವರು ಕೇಳ್ತಾರೆ ಅದನ್ನು, ಕೆಲವು ಕೇಳುವುದಿಲ್ಲ, ಕೆಲವರು ಅವರಿಗೆ ಅಂದ್ರೆ ಅದಕ್ಕೆ ಅಂಟಿ ಹೋಗಿದ್ದಾರೆ, ಇದರಿಂದ ನಮ್ಮಿಂದ ಸಾಧ್ಯವಿಲ್ಲ ಎಂಬುದೊಂದು ಮನಸ್ಸಿನಲ್ಲಿ ಒಂದು ಸ್ಥಿತಿ ಭಾವನೆ ಬಂದ್ಬಿಟ್ಟಿದೆ. ಹೌದು, ಭಾವನೆ ಬಂದ್ಬಿಟ್ಟ ಮೇಲೆ ಅದಾಗುದಿಲ್ಲ ಸರ್. ಸಮಸ್ಯೆ ಇದೆ ಅಂತ ಹೇಳಿ ಸಮಸ್ಯೆಯನ್ನ ಬಿಟ್ಟು ಓಡುವಂತದ್ದಲ್ಲ, ಸಮಸ್ಯೆಯಲ್ಲಿ ಹೇಗೆ ಎದುರಿಸಬೇಕು ಅಂತ ಕಲಿಬೇಕಲ್ವಾ? ಹೌದು ಸರ್, ಹೌದು ಸರ್, ಖಂಡಿತ. ಆಮೇಲೆ ಈಗ ಈ ಹೈನುಗಾರಿಕೆಯಲ್ಲಿ ಚಿಕ್ಕ ಕರುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಮತ್ತೆ ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತಹದ್ದು, ಇದರ ಬಗ್ಗೆ ಎಲ್ಲ ಹೇಗೆ ಗಮನ ಕೊಡ್ತೀರಿ? ಕರುಗಳನ್ನು ಸರ್ ನಾವು ಪ್ರಥಮ ಹಂತದಲ್ಲಿ ಕರುಗಳನ್ನು ಅದು ಕರು ಹಾಕಿದ ಸಂದರ್ಭದಲ್ಲಿ ಅದಕ್ಕೆ ಗಿನ್ನು ಹಾಲನ್ನೆಲ್ಲ ಕುಡಿಸಿ ನಂತರ ಸಪರೇಟ್ ಅದಕ್ಕೆ ಒಂದು ಚಿಕ್ಕ ಒಂದು ಹಟ್ಟಿ ಇದೆ ನಮ್ಮಲ್ಲಿ, ಸೊಪ್ಪು ಎಲ್ಲ ಹಾಕಿ ಅದಕ್ಕೆ ಬೆಡ್ ಮಾಡಿ ಕೊಡ್ತೇವೆ ಮಲಗಲಿಕ್ಕೆ, ಅಂದ್ರೆ ಇಲ್ಲದ್ರೆ ಅದರ ಮೊಣಕಾಲೆಲ್ಲ ಗಾಯ ಆಗ್ತದೆ, ಅದು ನಾವು ಕಾಂಕ್ರೀಟ್ ಅಲ್ಲಿ ಕಟ್ಟಿದ್ರೆ ಅದು ಒಂದೂವರೆ ತಿಂಗಳು ನಾವು ಬೆಡ್ ಅಲ್ಲಿ ಕಟ್ಟುತ್ತೇವೆ ಸೊಪ್ಪಿ ಸೊಪ್ಪು ಹಾಕಿ ನಮ್ಮ ಹಳೆಯ ಪದ್ಧತಿಯಲ್ಲಿ. ಆ ಸಂದರ್ಭದಲ್ಲಿ ಮತ್ತೆ ನಾವು ದನಗಳನ್ನು ಹಾಲು ಕುಡಿಲಿಕ್ಕೆ ಬಿಡುದಿಲ್ಲ, ಕೆಚ್ಚಲಲ್ಲಿ ಕುಡಿಲಿಕ್ಕೆ ಬಿಡುದಿಲ್ಲ, ನಾವು ಬಕೆಟ್ ಅಲ್ಲಿ ಕೊಡ್ತೇವೆ ಸರ್. ಹಾಲು ಕರೆದು ಕೊಡ್ತೇವೆ. ಹೌದೌದು, ಅದು ಬಾರಿ ಈಸಿ, ನಿಪ್ಪುಲಿ ಇಪ್ಪುಲಿ ಏನ ಅವಶ್ಯಕತೆ ಇಲ್ಲ ನಮ್ಗೆ, ಅದು ಬಕೆಟ್ ಅಲ್ಲಿ ಇಟ್ಟು ನಾವು ಬೆರಲನ್ನು ಚುಪ್ಲಿಕ್ಕೆ ಕೊಟ್ಟರೆ ಅದು ಚುಪ್ತದೆ, ಮತ್ತೆ ಅಲ್ಲಿಗೆ ನಾವು ಹಾಲಿಗೆ ಮುಳುಗಿಸಿದ್ರೆ ಸೀದಾ ಆಗಲೇ ಕುಡಿದು ಬಿಡ್ತದೆ ಹಾಲನ್ನು. ಬಹಳ ಬೇಗ ಟ್ರೈನಿಂಗ್ ಆಗ್ತದೆ. ಹೌದು ಸರ್, ಅದು ಅದಂದ್ರೆ ಅದಕ್ಕೆ ಹುಟ್ಟಿದ ಕೂಡಲೇ ಅದೇ ರೀತಿ ನಾವು ಅದಕ್ಕೆ ಟ್ರೈನಿಂಗ್ ಕೊಡ್ತೇವೆ. ಸರಿ ಸರಿ. ಮತ್ತೆ ಅದು ದನದ ಅದರ ತಾಯಿ ಅದಕ್ಕೆ ನೆನಪಿರೋದಿಲ್ಲ, ಅದರ ತಾಯಿ ನಾವೇ ಆಗಿರ್ತೇವೆ, ನಾವು ಅದನ್ನು ಅಗ್ಗ ಬಿಚ್ಚಿ ನಾವು ಎಲ್ಲಿಯಾದ್ರು ಹೋದ್ರೆ ನಮ್ಮ ಹಿಂದಿಂದ ಬರ್ತದೆ ಅದು, ಅಷ್ಟು ಅಟ್ಯಾಚ್ ಆಗ್ತದೆ ನಮ್ಗೆ. ಸರಿ ಸರಿ. ಮತ್ತೆ ಒಂದು ಅದೊಂದು 30-28 ದಿನದೊಳಗೆ ಹೆಣ್ಣು ಕರು ಆದ್ರೆ ಅದಕ್ಕೆ ಕೊಂಬನ್ನೆಲ್ಲ ಸುಡಿಸ್ತೇವೆ ಸರ್. ಅದು ಸುಡಿಸಿದ್ರೆ ಹೇಳ್ತಾರೆ ಕ್ಯಾಲ್ಸಿಯಂ ಎಲ್ಲ ಅದಕ್ಕೆ ಫುಲ್ ಅದರ ಬಾಡಿಗೆ ಹೋಗ್ತದೆ, ಇಲ್ಲದ್ರೆ ಕೊಂಬು ಬೆಳವಣಿಗೆ ಹೋಗ್ತದೆ, ಅದು ಹಾಲು ಜಾಸ್ತಿ ಬರುತ್ತೆ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಅದು ಗಾಯ ಮಾಡ್ಕೊಳ್ತದೆ ಅಂತ. ಗಾಯ ಮತ್ತೆ ಗಾಯದ ನಮ್ಗೆ ಸಮಸ್ಯೆ ಬರ್ತದೆ. ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ. ಹೌದು ಸರ್, ಹಟ್ಟಿಗೆಲ್ಲ ಹೋಗುವಾಗ ಅದು ತಲೆ ಎಲ್ಲ ಆಚೆ ಈಚೆ ಮಾಡಿದ್ರೆ ಕೈ ಕಾಲಿಗೆ ಸಾಗಿದ್ರೆ ಸರ್ ತುಂಬಾ ಸಮಸ್ಯೆ ಆಗ್ತದೆ. ಆಮೇಲೆ ಈಗ ಈ ಸಗಣಿ ಮತ್ತು ಗಂಜಲ ಇದರ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ತೀರಿ? ಯಾವ ರೀತಿ ಅದನ್ನ ಗೊಬ್ಬರ ಆಗಿ ಅಥವಾ ನಿಮ್ಮ ತೋಟಕ್ಕೆ ಬಳಸಕ್ಕೆ ಮಾಡ್ತೀರಿ? ನಾನು ವರ್ಷದಲ್ಲಿ ಒಂದು 5 ಲೋಡ್ ಗೊಬ್ಬರ ಸಗಣಿಯನ್ನು ಮಾರಾಟ ಮಾಡ್ತೇನೆ ಸರ್. ಮತ್ತೊಂದು ನಮ್ಗೆ ಒಂದು 4-5 ಲೋಡ್ ನಮ್ಗೆ ಬೇಕು, ನಾವು ಕಂಪೋಸ್ಟ್ ಮಾಡ್ತೇವೆ ಸರ್ ಅದನ್ನು. ಯಾವ ರೀತಿ ಸಂಕ್ಷಿಪ್ತವಾಗಿ ಹೇಳಿ? ಕಂಪೋಸ್ಟ್ ಅಂದ್ರೆ ಒಂದು ಹೊಂದುಂಟು ನಮ್ಮಲ್ಲಿ, ಒಂದು 1.5 ft, 2 ft ಟೀಪ್ ಉಂಟು, ಒಂದು 25 ft ಉದ್ದ ಉಂಟು, ಒಂದು 20 ft ಅಗಲ ಉಂಟು ಸರ್. ಅದಕ್ಕೆ ಈ ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ, ನೀರೆಲ್ಲ ಬಿದ್ದುಕೊಂಡಿರ್ತದೆ. ಹೌದು. ಮತ್ತೆ ಬೇಸಿಗೆಕಾಲದಲ್ಲಿ ತೋಟದ ವೇಸ್ಟೇಜ್ ಹೋಗಿ ಮತ್ತೆ ಸೊಪ್ಪು ತರಗಳ ಇದ್ದಲ್ಲೆಲ್ಲ ಕೊಂಡೋಗಿ ಅದಕ್ಕೆ ಹಾಕಿ ಸೆಕಣಿಯ ನೀರು ಗಂಜಲ ಅದಕ್ಕೆ ಹೋಗಿ ಬೀಳ್ತದೆ ಸರ್. ಮತ್ತೆ ಸೆಗಣಿ ಕೂಡ ಅದಕ್ಕೆ ಆಗ್ತದೆ, ಸ್ವಲ್ಪ ಮಳೆಗಾಲದ ಗಂಜಲ ಸ್ವಲ್ಪ ವೇಸ್ಟ್ ಆಗ್ತದೆ ಸರ್ ನಮ್ದೊಂದು, ಅದಕ್ಕೆ ಸರಿಯಾದ ವ್ಯವಸ್ಥೆ ಆಗ್ಲಿಲ್ಲ ನಮ್ಮಲ್ಲಿ ಇನ್ನು ಕೂಡ. ಅಂದ್ರೆ ಸ್ಲರಿ ಮಾಡಿದ್ರೆ ಮಳೆಗಾಲದಲ್ಲಿ ಉಪಯೋಗ ಆಗ್ಬಹುದು. ಹೌದೌದು. ಮತ್ತೆ ಗೊಬ್ಬರ್ ಗ್ಯಾಸ್ ಆಗ್ತದೆ ಸರ್, ನಮ್ಗೆ ಬೇಕಾದ ಗ್ಯಾಸ್ ಅನ್ನು ಅದರಿಂದ ಹೊಡೆಯಬಹುದು. ಆ ವ್ಯವಸ್ಥೆ ಉಂಟಾ? ವ್ಯವಸ್ಥೆ ಇಲ್ಲ ಸರ್, ಈಗ ಸದ್ಯ ಮಾಡ್ಲಿಕ್ಕೆ ನಾನು ಅಪ್ಲೈ ಮಾಡಿದ್ದೇನೆ ಸರ್, ಅದೊಂದು ಆಗ್ಲಿಲ್ಲ ನಮ್ಮದು. ಅಂದ್ರೆ ಇತ್ತು ನಮ್ಮಲ್ಲಿ, ಮೊದಲು ಇತ್ತು, ನಾವೊಂದು ಮನೆಯಲ್ಲಿ ವಸ್ತು ಕಟ್ಟಿದ್ದೆ, ಆಗ ಆ ಜಾಗ ಅಲ್ಲಿ ಮನೆಗೆ ಹೋಯ್ತು, ಇನ್ನು ಆಗ್ಬೇಕಷ್ಟೇ, ಅದು ಮಾಡ್ತಾ ಇದ್ದೇವೆ ಸದ್ಯಕ್ಕೆ. ಚಿದಾನಂದ ಶೆಟ್ಟಿ ಅವರೀಗ ಇನ್ನೊಂದು ಪ್ರಮುಖವಾದ ನೀವು ಒಂದು ಪೂರಕವಾಗಿ ಉದ್ಯಮವಾಗಿ ಮಾಡ್ತಾ ಇರುವಂತಹದ್ದು ಈ ಕೋಳಿ ಸಾಕಣೆ, ಕಳೆದ 10-13 ವರ್ಷದಿಂದ ನೀವು ಮಾಡ್ತಾ ಇದೀರಿ ಅಂತ ಹೇಳಿದ್ರಿ. ಇದರ ಒಂದು ಕಷ್ಟ ಸುಖಗಳ ಬಗ್ಗೆ ಹೇಳಿ, ಯಾವ ರೀತಿ ನಿರ್ವಹಣೆ ಮಾಡ್ತೀರಿ, ಏನೇನು ಸವಾಲುಗಳು ಬರ್ತವೆ ಅಂತ? ಕೋಳಿ ಫಾರ್ಮಿಗೆ ಸವಾಲು ಅಂದ್ರೆ ಬಹಳ ನಾಯಿಗಳ ತೊಂದರೆ, ಬೀದಿ ನಾಯಿಗಳ ತೊಂದರೆ ಇತ್ತು, ಮತ್ತೆ ಬೆಕ್ಕುಗಳ ತೊಂದರೆ ಇದೆ, ಇದೆಲ್ಲ ಸಮಸ್ಯೆ ಸ್ವಲ್ಪ ಉಂಟು ಸರ್. ಅದಕ್ಕೆ ಬಾಗಿಲೆಲ್ಲ ಇರ್ತದಲ್ಲ ಶೆಡ್ಡಿಗೆ, ಎಲ್ಲ ಉಂಟು ಸರ್. ಅದು ನಾಯಿಗಳು ನಮ್ಮಿಂದ ಜಾಸ್ತಿ ಬುದ್ಧಿವಂತವೇ ಸರ್, ಅದು ಅಲ್ಲಿಂದ ರಾತ್ರಿ ಹೊತ್ತು ಅಲ್ಲಿ ಸಂಚಾರ ನಮ್ಮದು ಕಮ್ಮಿ ಇರ್ತದೆ, ನಾವು ಜಾಸ್ತಿ ಹೋಗುದಿಲ್ಲ, ಒಂದೆರಡು ಸಲ ಹೋಗ್ತೇವೆ. ಇದು ರಾತ್ರಿ ಹೊತ್ತು ಅದು ಬಂದ ಈ ಮಳೆಗಾಲ ಟೈಮ್ ನಾಯಿಗಳು ಮತ್ತೆ ಅಲ್ಲಿ ಮಲಗ್ಕೊಂಡು ಬದಿಯಲ್ಲಿ ಮಲಗ್ತವೆ, ಮಲಗ್ಕೊಂಡು ಆ ಮೆಸ್ ಅನ್ನು ಕಚ್ಚಿ ಕಚ್ಚಿ ತುಂಡು ಮಾಡಿ ಒಳಗೆ ನುಗ್ತೇವೆ. ನಂದು ಟಾಟಾ ಕಂಪನಿಯವರ ಒಳ್ಳೆ ಅಷ್ಟನ್ನು ತಂದು ಹಾಕಿದ್ದಾನೆ, ಆಯ್ತು ಒಂದು 8-10 ವರ್ಷ ಆಯ್ತು ಸರ್. ಇತ್ತೀಚೆಗೆ 3 ದಿನಕ್ಕೆ ಮೊದಲು ಒಂದು ಯಾವ ನಾಯಿ ಅಂತ ಗೊತ್ತಿಲ್ಲ, ಹರಿದೊಂದು 4-5 ಕೋಳಿಯನ್ನು ನಮ್ಗೆ ಲಾಸ್ ಮಾಡಿದೆ. ಓಹೋ, ಅದು ನಾಯಿ ಅಥವಾ ಬೇರೆ ಅಂದ್ರೆ ಕಾಡು ಪ್ರಾಣಿ ಇರ್ಬೋದು? ಕಾಡು ಪ್ರಾಣಿದು ಇರ್ತದೆ, ಅದ ಇದು ಕಾಡು ನಾಯಿ, ಇದು ಕಾಡು ಪ್ರಾಣಿ ಅಲ್ಲ ಸರ್, ಇದು ನಾಯಿ. ಹೌದು ಅಂದ್ರೆ ಇಲ್ಲಿ ಒಟ್ಟದಲ್ಲಿ ಬೀದಿ ನಾಯಿಗಳ ಐಎಸ್ ಇದೆ. ಮನೆ ನಾಯಿ ಇದ್ರೆ ನಮ್ದು ಗೂಡ್ನೊಳಗೆ ಆಗ್ತೇವಲ್ಲ ಸರ್, ಇಲ್ಲ ನಾಯಿ ಒಟ್ಟಿಗೆ ಓಡಿಸೋದ್ರಿಂದ ಅದು ಸಮಸ್ಯೆ ಆಗ್ತದೆ. ಹೌದು ಹೌದು ಹೌದು. ಅದು ಬಿಟ್ಟು ಬೇರೆ ಏನು ಸಮಸ್ಯೆ ಬರ್ತದೆ ಬೇರೆ? ಅದಕ್ಕೆ ಅಂದ್ರೆ ಕೆಲವು ರೋಗಗಳೆಲ್ಲ ಬರ್ತವೆ, ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಾರೆ. ನಾವು ಅಂದ್ರೆ ನಾವು ಪರ್ಚೇಸ್ ನಮ್ಗೆ ಮರಿ ಫೀಡ್ ಮತ್ತೆ ಅದರ ಔಷಧನೆಲ್ಲ ಕಂಪನಿ ಅವರು ಕೊಡ್ತಾರೆ ಸರ್, ಮತ್ತೆ ನಮ್ಗೆ ಅದರ ಮೇಲೆ ಕಮಿಷನ್, ನಾವು ಸಾಕಿದಕ್ಕೆ ನಮ್ಗೆ ಅವರು ಕಮಿಷನ್ ಕೊಡುದು. ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ತರ ಮಾಡ್ತೀರಿ ನೀವು? ಹೌದು ಹೌದು ಹೌದು ಸರ್, ಹೌದು. ನಮ್ಗೆ ಮತ್ತೆ ಮರಿ ಅದು ಫೀಡ್ ಅದೆಲ್ಲ ಉಂಟು, ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನಾವು ನಡೀತದೆ. ಅದರ ಎಫ್ ಸಿ ಆರ್ ನ ಮೇಲೆ ಅದು ತಿಂದ ಫೀಡ್ ನಮಗ ಮೇಲೆ ನಮಗೆ ಅದರ ಕಮಿಷನ್ ಬೀಳ್ತದೆ. ತೊಂದರೆ ಇಲ್ಲ, ಒಳ್ಳೆಯದೊಂದು ರೊಟೇಷನ್ ಆಗ್ತಾ ಇರ್ತದೆ ಸರ್, ಒಂದು ಸರ್ಕಾರಿ ಜಾಬ್ ಅಲ್ಲಿ ಇದ್ದವನಿಗೆ ಒಂದು ಸಂಬಳ ಬಂದಾಗಿ. ಹೌದು ಹೌದು. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ನೀವು? 6-7 ಸರ್, ಕರೆಕ್ಟ್ 6 ಆಗ್ತದೆ, ಒಂದು ಒಮ್ಮೊಮ್ಮೆ 7 ಕೂಡ ಆಗ್ತದೆ ಸೀಸನ್ ಅಲ್ಲಿ. ಒಂದು ಒಂದು ಬ್ಯಾಚ್ ಅಂದ್ರೆ ಎಷ್ಟು ಮರಿಗಳಿರ್ತವೆ? ಒಂದು ಬ್ಯಾಚ್ ಅಂದ್ರೆ ನಮ್ಮ ಸೆಟ್ ಅಲ್ಲಿ ಸರ್ 2,000-2,100 ತನಕ ಆಗ್ತೇವೆ ಸರ್. ಆಮೇಲೆ ಈಗ ಈ ಬೆಡ್ಡಿಂಗ್ ಮತ್ತು ಇದರ ಒಂದು ಕೋಳಿ ಗೊಬ್ಬರವನ್ನು ಹೇಗೆ ನೀವು ಬಳಕೆ ಮಾಡ್ತೀರಿ? ಕೋಳಿ ಗೊಬ್ಬರ ನಾನು ತೋಟಕ್ಕೆ ಹಾಕ್ತೇನೆ ಸರ್, ನಮ್ಮ ತೋಟಕ್ಕೆ ಬೇಕಾದಷ್ಟು ಅದನ್ನೇ ಹಾಕ್ತೇವೆ, ಮತ್ತೆ ಉಳಿದನ್ನು ಮಾರಾಟ ಮಾಡ್ತೇನೆ. ಅದಕ್ಕೆ ನಾವು ಚೆಪ್ಪು ತೆಂಗಿನ ನಾರನ್ನು ಅಡಿಕೆ ತೆಂಗಿನ ನಾರನ್ನು ಹಾಕ್ತೇವೆ ಅಡಿ ಭಾಗಕ್ಕೆ. ನರ್ನ ಹುಡಿ ಮರದ ಹುಡಿ ಅಲ್ಲ ಸರ್, ತೆಂಗಿನ ಸಿಪ್ಪೆ ಹುಡಿ, ಅದು ಕೃಷಿಗೆ ಮರದ ಹುಡಿ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದ ಕಾರಣಕ್ಕೆ ಅದು ನಮ್ಗೆ ನೀಲೇಶ್ವರ ಸರ್ ಕೇರಳದಿಂದ ಬರ್ತದೆ, ಅದಕ್ಕೆ ಈಗ ಕಾಸ್ಟ್ಲಿ ಭಯಂಕರ ಬೀಳ್ತದೆ ಸರ್, 25,000-23,000 ಎಲ್ಲ ಇರ್ತಾರೆ ಒಂದು ಲೋಡ್ಗೆ. ಓಹೋಹೋ, ಒಂದು ಬ್ಯಾಚ್ ಹಾಕ್ಬೇಕಿದ್ರೆ ಒಂದು ಲೋಡ್ ಬೇಕಾಗ್ತದ? ಇಲ್ಲ ಸರ್, ಒಂದು ನನಗೆ ಒಂದು ಲೋಡ್ ಅಂದ್ರೆ 3 ಬ್ಯಾಚ್ ಇತ್ತು, 4 ಬ್ಯಾಚ್ ಬರ್ತದೆ ಸರ್, ಒಂದು 4 ಬ್ಯಾಚ್ ಬರ್ತದೆ. ಅದನ್ನ ಸಂಗ್ರಹಿಸಿ ಇಡುವಂತದ್ದು ಕೂಡ ಒಂದು ಕೆಲಸವೇ ನಿಮ್ಗೆ? ಹೌದು ಸರ್, ಹೌದು ಸರ್. ಯಾಕಂದ್ರೆ ಮಳೆಗಾಲ ನೀರೆಲ್ಲ ಬೀಳಬಾರ್ದಲ್ಲ? ನೀರ್ ಬೀಳ್ಬಾರ್ದು. ಅದಕ್ಕೆ ನಾವು ಒಂದು ಸೋಲಾರ್ ಸರ್ಪರ್ ಎಲ್ಲ ಹಾಕಿ ಅದಕ್ಕೆ ಮಾಡಿದ್ದೆ ವ್ಯವಸ್ಥೆ ಈಗ. ಮತ್ತೆ ಅದು ನಾವು ಗೊಬ್ಬರವನ್ನು ಒಂದು ಗೋಣಿಗೆ 100 ರೂಪಾಯಿಗೆ ಮಾರಾಟ ಮಾಡ್ತೇವೆ, 300 ಅದ್ರಿಂದ 300 ಗೋಣಿ ಬರ್ತದೆ ಒಂದು ಲೋಡ್ ಅಂದ್ರೆ, ಅವ್ರಿಗೆ ಒಂದು 22,000-23,000 ಅವರಿಗೆ ಹೊಟ್ರೆ ಒಂದು ಸದರ ಒಂದು 35,000 ತನಕ ನಮ್ಗೆ ಬರ್ತದೆ. ಆದ್ರೆ ಬಂದ್ರೆ ಅದು ಅದರಿಂದ ನಮಗೆ ಲಾಭ ಇಲ್ಲ, ಕಾರಣ ಅದು ಗೊಬ್ಬರವನ್ನು ಗೋಣಿಗೆ ತುಂಬಿಸಲಿಕ್ಕೆ ನಮ್ಗಿಂದ ಸಾಧ್ಯ ಆಗೋದಿಲ್ಲ, ಅಂದ್ರೆ ನಮ್ಗೆ ಈ ಕಾರಣ ಅದಕ್ಕೆ ಲೇಬರ್ ಬೇಕಾಗ್ತದೆ. ಹೌದು ಹೌದು. ಅದು ಯಾರು ಖರೀದಿ ಮಾಡ್ತಾರೆ ಅವ್ರಿಗೆ ಕರ್ಕೊಂಡ್ ಬರ್ಬೇಕು. ಇಲ್ಲ ಇಲ್ಲ ಇಲ್ಲ, ನಾವು ಅದನ್ನು ಗೋಣಿಗೆ ತುಂಬಿಸಿ ಪ್ಯಾಕ್ ಮಾಡಿ ಎಲ್ಲ ಕೊಡ್ತೇವೆ ಸರ್, ಮಾಡಿಸ್ತೇವೆ. ಅವರನ್ನು ಕಾದು ಕೂತ್ರೆ ನಮ್ಗೆ ಮರಿ ಆಗ್ಲಿಕ್ಕೆ ಟೈಮ್ ಸಿಗುತ್ತೆ. ಇವತ್ತು ಅದೇ ಕೆಲಸ ಆಗ್ತಾ ಇತ್ತು, ನೀವು ಕಾಲ್ ಮಾಡುವತ್ತಲ್ಲಿ ನಾನು ಬಂದದ್ದು. ಸರಿ ಸರಿ ಸರಿ ಸರಿ. ಅದು ಮಾರಾಟ ಮಾಡ್ತೇವೆ, ಅದರಿಂದ ಸ್ವಲ್ಪ ಆದಾಯ ಬರ್ತದೆ, ಮತ್ತೆ ಅದರಿಂದ ಆದಾಯ ಅಂತಲ್ಲ ಅದಲ್ಲಿ ಸರಿ ಆಗ್ತದೆ, ಆ ಹುಡುಗಿ ಮತ್ತು ಅವರಿಗೆ ಕೊಡ್ಲಿಕ್ಕೆ ಸರಿ ಆಗ್ತದೆ. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಚಿತ್ರಾನಂದ ಶೆಟ್ಟಿ ಅವರ, ಈಗ ನೀವು ಕೋಳಿ ಗೊಬ್ಬರವನ್ನ ಬಳಕೆ ಮಾಡ್ತಾ ಇದ್ರಿ ನಿಮ್ಮ ಕೃಷಿಯಲ್ಲಿ, ಜೊತೆಗೆ ಈ ಹಟ್ಟಿ ಗೊಬ್ಬರವನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಕೂಡ ಬಳಕೆ ಮಾಡ್ತಾ ಇದ್ರಿ, ಯಾವುದು ಒಳ್ಳೇದು ಅಥವಾ ಗಿಡಗಳು ಏನು ಹೇಳ್ತವೆ? ನನ್ನ ಪ್ರಕಾರ ಎರಡು ಉತ್ತಮ ಇದೆ ಸರ್. ಅದು ಅಧಿಕವಾಗಿ ಒಂದನ್ನೇ ಕೊಡೋದಿಲ್ಲ, ಎರಡನ್ನು ಸಮ ಪ್ರಮಾಣದಲ್ಲಿ ಕೊಡ್ತೇನೆ. ನಾನು ಅಡಿಕೆ ಬುಡವನ್ನು 2 ವರ್ಷಕ್ಕೊಮ್ಮೆ ಬುಡ ಬಿಡಿಸಿ ಅದಕ್ಕೆ ಒಂದೊಂದು ಬಟ್ಟಿ ಹಟ್ಟಿ ಗೊಬ್ಬರ ಮತ್ತು ಅರ್ಧ ಬಟ್ಟಿ ಕೋಳಿ ಎಕ್ಕೆಯನ್ನು ಹಾಕಿ ಸ್ವಲ್ಪ ಮತ್ತೆ ಎಕ್ಸ್ಟ್ರಾವಾಗಿ ರಾಸಾಯನಿಕ ಅಂದ್ರೆ ಪೊಟ್ಯಾಶ್ ಅನ್ನು ಸ್ವಲ್ಪ ಕೊಡ್ತೇನೆ, ಇಷ್ಟು 2 ವರ್ಷಕ್ಕೊಮ್ಮೆ ಕೊಡ್ತೇನೆ. ಆದ ಕಾರಣ ಅದು ನನಗೆ 1 ವರ್ಷ ಬಿಟ್ಟು 1 ವರ್ಷ ನಾನು ಅದನ್ನೊಂದು ಅರ್ಧ ಅರ್ಧ ಭಾಗ ಮಾಡಿಕೊಂಡಿದ್ದೇನೆ 2 ವರ್ಷಕ್ಕೊಮ್ಮೆ ತೋಟವನ್ನು, ಒಂದು ಅರ್ಧ ಭಾಗವನ್ನು 1 ವರ್ಷ ಕೃಷಿ ಕ್ಲೀನ್ ಮಾಡ್ತೇನೆ, ಮರು ವರ್ಷ ಸೆಕೆಂಡ್ ಇದನ್ನು ಮಾಡ್ತೇನೆ, ಆ ರೀತಿ ಮಾಡ್ತಾ ಇದ್ದೇನೆ. ಅಂದ್ರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಮರದ ಬುಡ ಬಿಡಿಸುವ ಕೆಲಸವನ್ನು ನಿಲ್ಲಿಸಿದವರೇ ಜಾಸ್ತಿ? ಹೌದು ಸರ್, ಹೌದು ಸರ್. ನೀವಂತೂ ಮುಂದುವರಿಸ್ತಾ ಇದ್ರಿ? ನಾನು ಮುಂದುವರಿಸಿದ್ದೇನೆ ಸರ್, ನನಗೆ ಅದು ಸಮಾಧಾನ ಆಗುದಿಲ್ಲ, ಅದರ ಮೇಲೆ ಕೊಂಡೋಗಿ ಹಾಕ್ಲಿಕ್ಕೆ ಸಮಾಧಾನ ಇಲ್ಲ. ಒಂದು ಎರಡನೇದಾಗಿ ನಮ್ಗೆ ನೀರಿನ ಅಭಾವ ಜಾಸ್ತಿ ಇದೆ ಸರ್, ಆದ ಕಾರಣ ಮೇಲಿಂದಲೇ ಹಾಕಿದ್ರೆ ಅದು ಬೇಸಿಗೆ ಕಾಲದಲ್ಲಿ ನೋಡುವಾಗ ಅದು ಒಣಗಿಕೊಂಡಿರ್ತದೆ, ಅದು ನೋಡ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು. ಈಗ ಸ್ಪ್ರಿಂಕ್ಲರ್ ಹಾಕಿದ್ದೀರಾ ಅಥವಾ ಏನಾದ್ರು ಡ್ರಿಪ್ ಹಾಕೊಂಡಿದ್ದೀರಾ? ಇಲ್ಲ ಸರ್, ಸ್ಪ್ರಿಂಕ್ಲರ್ ಉಂಟು, ನಾವು ಪೈಪ್ ಅಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದೇವೆ, ಆದ್ರೆ ಪೈಪ್ ಅಲ್ಲಿ ಜಾಸ್ತಿ ಹಿಡಿದು ಪೈಪ್ ಅಲ್ಲಿ ಹಿಡಿದು ಬುಡಕ್ಕೆ ಕೈಯಲ್ಲಿ ಹಿಡಿತಿದ್ದೆ. ಅಂದ್ರೆ ಸ್ವಲ್ಪ ಶ್ರಮವನ್ನು ಕಡಿಮೆ ಮಾಡುವುದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ. ಹೌದು ಸರ್, ಡ್ರಿಪ್ನ ವ್ಯವಸ್ಥೆ ಆಗ್ಬೇಕಾಗಿದ್ದೆ, ಅದು ಡ್ರಿಪ್ನ ವ್ಯವಸ್ಥೆ ಮಾಡ್ಬೇಕಾದ ಇದ್ದೆ, ಆದ್ರೆ ನಮ್ಗೆ ಅದಕ್ಕಿಂತ ಇದ್ದು ತೊಂದರೆ ಇಲ್ಲ, ಪೈಪ್ ಅಲ್ಲಿ ಇಟ್ಟಿದ್ರೆ ಅದು ಅದಕ್ಕಿಂತ ಉತ್ತಮ ಅಂತ ನನ್ನೊಂದು ಅನಿಸಿಕೆ ಸರ್. ಅಂದ್ರೆ ಈಗ ಕೋಳಿ ಗೊಬ್ಬರ ಕಾಂಪೋಸ್ಟ್ ಎಲ್ಲ ಹಾಕಿದಾಗ ಎಲ್ಲವೂ ಕೂಡ ಒದ್ದೆ ಆಗ್ತದೆ ಚೆನ್ನಾಗಿ. ಹೌದು ಹೌದು ಸರ್, ಹೌದು ಸರ್. ಆಮೇಲೆ ಈಗ ಈ ಉಳಿದ ಕೃಷಿಯ ಬಗ್ಗೆ ಹೇಳಿ, ಈಗ ಅಡಿಕೆ ನೀವು ಬೆಳೀತಾ ಇದ್ರಿ, ಅದರಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳಿತೀರಿ? ಅಡಿಕೆ ತೋಟದಲ್ಲಿ ಸರ್ ಒಂದು ಸ್ವಲ್ಪ ಕೊಕ್ಕ ಸಸಿ ಹಾಕಿದ್ದೇನೆ, ಕೊಕ್ಕ ಉಂಟು, ಮತ್ತೆ ಸ್ವಲ್ಪ ಕಾಳುಮೆಣಸು ಮಾಡ್ತಾ ಇದ್ದೇನೆ ಉಂಟು ಸರ್, ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಕೈ ತೋಟದಾಗೆ ಮಾಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ಮಾಡಿದ್ದೇವೆ. ನಮ್ಮ ಖರ್ಚಿಗೆ ಅಂತೇಳಿ ನಾವು ಸಾವಯವ ತರಕಾರಿ ಮಾಡಿದ್ದೇವೆ. ಮನೆ ಅಂಗಳದಲ್ಲಿ ಮಾಡಿದ್ರೆ ಅಥವಾ ಸಪರೇಟ್ ಆಗಿ ಪ್ರತ್ಯೇಕ? ಸಪರೇಟ್, ಸ್ವಲ್ಪ ಸ್ವಲ್ಪ ಸಪರೇಟ್ ಜಾಗದಲ್ಲಿ ಮಾಡಿದೆ, ಅದಕ್ಕೆ ಅದನ್ನು ಮಾಡಿದ್ದೇವೆ, ಅದು ಮಿಕ್ಕಿದನ್ನು ನಾವು ಮಾರಾಟ ಮಾಡ್ತಿದ್ದೇನೆ ಸರ್. ಈಗ ಆ ಸಾವಯವ ರೀತಿಯಲ್ಲಿ ನೀವು ಈ ತರಕಾರಿ ಮಾಡುವುದಕ್ಕೂ ಅಥವಾ ರಾಸಾಯನಿಕ ಗೊಬ್ಬರ ಪೇಟೆಯಿಂದ ತಗೊಂಡ್ಬರ್ತಿರಲ್ಲ, ಆ ತರಕಾರಿಗೂ ಏನು ವ್ಯತ್ಯಾಸ ಕಾಣ್ತದೆ? ಅದು ಅದರ ಪರಿಮಳದಲ್ಲೇ ಗೊತ್ತಾಗ್ತದೆ ಸರ್, ನೀವು ಸಾವಯವ ತರಕಾರಿ ಮನೆಯಲ್ಲಿ ಮಾಡಿದ್ದು ಯಾವುದು, ನೀವು ಪೇಟೆಯಿಂದ ತಂದದ್ದು ಯಾವುದು ಅಂತ ಅದು ಗೊತ್ತಾಗ್ತದೆ ಸರ್. ಅದಕ್ಕೆ ನಾವು ಹೇಳ್ಬೇಕಂತಿಲ್ಲ, ಅದು ನೀವು ಕೂಡ ಉಪಯೋಗ ಮಾಡಿದ್ರೆ ಅದರ ಪರಿಮಳದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಇದು ಮಾಡಿದ್ರೆ. ಜೊತೆಗೆ ಅದು ಹೆಚ್ಚು ಸಮಯ ಬಾಳಿಕೆ ಕೂಡ ಬರ್ತದೆ. ಹೌದು, ಅದರ ಬಾಳಿಕೆ ಅಂದ್ರೆ ನಾವು ಮನೆಯಲ್ಲಿ ಇಟ್ಕೊಳ್ಳಿ, ನಾವು ಸಸಿಯಿಂದ ಕಟ್ ಮಾಡ್ತೇವೆ ಪದಾರ್ಥ ಮಾಡುದು, ತಾಜಾ ತರಕಾರಿ ಆದ ಕಾರಣ ನಾವು ಇಟ್ಟುಕೊಳ್ಳುದು ಕಡಿಮೆ, ಮತ್ತೆ ಅಂಗಡಿಗೆ ಸ್ವಲ್ಪ ಸಿಕ್ಕಿದನ್ನ ನಾವು ಕೊಂಡೋಗಿ ಇಲ್ಲಿ ಲೋಕಲ್ ಅಂಗಡಿದ ಅಲ್ಲಿಗೆ ಮಾರಾಟ ಮಾಡ್ತೇವೆ. ನಮ್ಗೆ ಬೇಕಾದ ವಸ್ತುವನ್ನು ಅದರಿಂದ ತಕೊಂಡು ಬರ್ತೇವೆ. ಅದು ವರ್ಷದಲ್ಲಿ ಎಷ್ಟು ಇಲ್ಲದಿದ್ರು ಒಂದು ವರ್ಷದಲ್ಲಿ ಒಂದು 10,000 ರೂಪಾಯಿ ತರಕಾರಿ ಮಾರಾಟ, 10,000-12,000 ಆದ್ರೆ ತಿಂಗಳಿಗೆ ಒಂದು ಸಾರಿ ಇನ್ಕಮ್ ಹಾಗೆ ಕೂಡ ಪಡೀತೇವೆ ಸರ್. ಹೌದು, ಇದರಲ್ಲಿ ಆದಾಯ ಅನ್ನುವುದಕ್ಕಿಂತ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನಾವು ಬೆಳೆದ ತರಕಾರಿ ಒಳ್ಳೇದೇ. ಹೌದು ಸರ್ ಉತ್ತಮ. ಈಗ ವರ್ಷದಲ್ಲಿ ಮಳೆಗಾಲ ಅಥವಾ ಬೇಸಿಗೆ ಕಾಲ ಈ ಕಾಲದಲ್ಲಿ ಕೂಡ ಸಾಕಷ್ಟು ವೈಪರೀತ್ಯ ಅಥವಾ ಏರುಪೇರನ್ನ ನಾವು ನೋಡ್ತಾ ಇದೀವಿ ಇತ್ತೀಚಿನ ವರ್ಷಗಳಲ್ಲಿ. ಮಳೆಗಾಲದಲ್ಲಿ ಬರಬೇಕಾದಂತಹ ಮಳೆ ತಡವಾಗಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೂಡ ಮಳೆ ಬರ್ತದೆ, ಆ ಜೂನ್ ನಲ್ಲಿ ಮಳೆಯೇ ಇರುವುದಿಲ್ಲ. ಇಂತಹ ಏರುಪೇರಿನಿಂದಾಗಿ ತರಕಾರಿ ಕೃಷಿಗೆಲ್ಲ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ತೊಂದರೆ ಆಗ್ತಾ ಇದೆ ಸರ್. ನಮಗೊಂದು ಗೇರು ಬೀಜ ಕಳೆದ ವರ್ಷದ ಮಳೆಯ ಸಮಸ್ಯೆಯಿಂದ ಗೇರು ಬೀಜದ ಬೆಲೆನೇ ಆಗ್ಲಿಲ್ಲ ಸರ್, ಸ್ವಲ್ಪ ಸಮಸ್ಯೆ ಆಗಿದೆ. ಮತ್ತೆ ಹುಲ್ಲು ಕೂಡ ಹೈಬ್ರಿಡ್ ಹುಲ್ಲು, ಈ ಮಳೆ ಹೀಗೆ ಬಂದ್ರೆ ಮಳೆ ಅದು ಚಿಗುರು ಬರುವುದಿಲ್ಲ ಸರ್. ಹೌದು. ಈಗ ಗೇರು ಕೃಷಿಯ ಬಗ್ಗೆ ಹೇಳಿ, ಈಗ ಇತ್ತೀಚೆಗೆ ಅಂತೂ ಈ ಕಸಿ ಗಿಡಗಳನ್ನ ಒಂದು ರೀತಿಯ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಮಾಡುವಂತ ಒಂದು ಅಭ್ಯಾಸ ಇದೆ, ನೀವು ಹೇಳಿ ನಿಮ್ಮ ಅನುಭವನ. ನಾನಾದ್ರ ನಮ್ದು ಪದ್ಧತಿಯಲ್ಲಿ ಇದ್ದದೊಂದು 10-20 ಇಲ್ಲ, ಒಂದು ಸರಿಯಾಗಿ ಒಂದು 7-8 ಮರ ಇರುತ್ತೆ. ಆದ್ರೆ ಇಳುವರಿ ಒಳ್ಳೆಯದು ಪಡಿತೇವೆ ಸರ್. ನಾವು ನನ್ನ ಅಭಿಪ್ರಾಯ ಅಂದ್ರೆ ಪ್ರತಿ ಯಾವನೇ ಒಬ್ಬ ರೈತ ಸ್ವಲ್ಪದ್ರಲ್ಲಿ ತುಂಬಾ ಆದಾಯ ಗಳಿಸುವುದು ಉತ್ತಮ ಅಂತ ನನ್ನ ಅನಿಸಿಕೆ ಸರ್. ತುಂಬಾ ಗಿಡ ಹಾಕುವ ಬದಲು ಕಡಿಮೆ ಗಿಡ ಇರುವುದು ಚೆನ್ನಾಗಿ ನೋಡ್ಕೊಳ್ಳೋದು. ಹೌದು. 7-8 ಗಿಡದಲ್ಲಿ ಕಡಿಮೆ ಪಕ್ಷ ಒಂದು 3.5-4 ಕ್ವಿಂಟಲ್ ಇಳುವರಿ ಪಡೆದಿದ್ದೇವೆ ಕಳೆದ ವರ್ಷ. ಅದೇ ಮುಂದಿನ ವರ್ಷ ಕಳೆದ ವರ್ಷ ಕೂಡ ನಮ್ಗೇನು ಅಷ್ಟು ಕಡಿಮೆ ಅಂತ ಇಲ್ಲ, ಅಷ್ಟೇ ಸಸ್ಯದಲ್ಲಿ ನಾವು ಒಂದು 2 ಕ್ವಿಂಟಲ್ ತನಕ ಪಡೆದಿದ್ದೇವೆ, ಉತ್ತಮ ಆದಾಯ ಅದು. ಅಂದ್ರೆ ನಮ್ಗೆ ಏನಂದ್ರೆ ಅದು ಸ್ವಲ್ಪದ್ರಲ್ಲಿ ಕಳೆದ್ರೆ ಅದಕ್ಕೆ ಖರ್ಚು, ಅಡಿಕೆ ಕೂಡ ಅಷ್ಟೇ ಸರ್. ಯಾವುದೇ ಒಂದು ಕೃಷಿ ನಮ್ಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟನ್ನು ಮಾತ್ರ. ಮತ್ತೆ ದಿನ ಹಾಲು ಬೇರೆ ಕೆಲಸದವರು ಬರ್ತಾರೆ, ಅವರನ್ನು ನಂಬಿ ನಾವು ಹೋಗುದು ನನ್ನ ಪ್ರಕಾರ ಅದು ತಪ್ಪು. ಹೌದು. ಈಗ ಶ್ರಮವನ್ನು ಕಡಿಮೆ ಮಾಡ್ಲಿಕ್ಕೆ ಏನೇನು ವ್ಯವಸ್ಥೆನೆಲ್ಲ ಮಾಡ್ಕೊಂಡಿದ್ರಿ? ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನೋಡಿ, ಹಾಲು ಕರೀಲಿಕ್ಕೆ ಹೈನುಗಾರಿಕೆಯಲ್ಲಿ ಮೆಷಿನರಿ ಎಲ್ಲ ಅಳವಡಿಕೆ ಆಗಿದೆ ನಮ್ಮಲ್ಲಿ. ತೋಟದಲ್ಲಿ ನಮ್ಮ ಒತ್ತುಕೊಂಡು ಬರೋದ್ರಲ್ಲಿ ರೋಡಿನ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ. ಅಲ್ಲಿ ಮಾಡಿ ಓಮಿನಿ ಒಂದು ಗಾಡಿ ಇದೆ, ಹಳೆ ಗಾಡಿ, ಇದರಲ್ಲಿ ಸಾಗಾಟ ಇದರಲ್ಲಿ ಮಾಡ್ತೇವೆ ಸರ್. ಮತ್ತೆ ಸ್ಲರಿಯ ಈ ಸೆಕೆನಿ ಬೇಸಿಗೆ ಕಾಲದಲ್ಲಿ ಗಂಜಲ ನೀರನ್ನು ಬಿಡ್ಲಿಕ್ಕೆ ಪೈಪಿಂಗ್ ಲೈನ್ ಮಾಡಿದ್ದೇನೆ ಸರ್. ತೋಟಕ್ಕೆಲ್ಲ ಪೈಪ್ ಸ್ಲರಿ ನೀರನ್ನು ನಾನು ಅಥವಾ ನಮ್ಮ ಮಗ ಮಿಸ್ಟರ್ಸ್ ಯಾರಾದ್ರೂ ಹೋಗಿ ಇಲ್ಲಿ ಟ್ಯಾಂಕಿ ಒಂದು ಅದು ಚಿಕ್ಕದೇನು ಟ್ಯಾಂಕಿ ಆಗ್ಬೇಕಷ್ಟೇ ಸರ್. ಈಗ 1,000 ಲೀಟರ್ ಟ್ಯಾಂಕ್ ಇಟ್ಟಿದ್ದೇವೆ, ದಿನಕ್ಕೆ 2,000 ಲೀಟರ್ ಗಂಜಲ ಮತ್ತು ಹಟ್ಟಿದೊಲ್ಲದ ನೀರು ಸಿಗ್ತದೆ. ಈ ನೀರನ್ನು ನಾವು ಅಲ್ಲಿ ತೋಟಕ್ಕೆ ಸಸಿನ ಬುಡಕ್ಕೆ ಬಿಡ್ತೇವೆ ಪೈಪ್ ಅಲ್ಲಿ, ಅದು ಪೈಪಿಂಗ್ ಲೈನ್ ಆಗಿದೆ ಸರ್. ಅದನ್ನು ನಾವು ಯಾರಾದ್ರೂ ಒಬ್ರು ಹೋಗಿ ಅಲ್ಲಿ ಇಲ್ಲಿ ಗೇಟ್ ಅಲ್ಲಿ ಬಿಟ್ಟರೆ ಅಲ್ಲಿ ನೀರು ಹೋಗ್ತದೆ, ಅಲ್ಲಿ ಬಿಡ್ತೇವೆ. ನಮ್ ಸ್ವಲ್ಪ ಹೈಟ್ ಅಲ್ಲಿ ಹಟ್ಟಿ ಇದೆ, ಡೌನ್ ಅಲ್ಲಿ ತೋಟ ಇದೆ ಸರ್. ಬೇರೆ ಕಾಲು ಮೆಣಸನ್ನು ಕೊಯ್ದು ಅದನ್ನು ಬಿಡಿಸಲಿಕ್ಕೆ ಕೂಡ ಯಂತ್ರ ಉಪಯೋಗ ಮಾಡ್ತಿದ್ದೇವೆ. ಏನಿದೆ ಸರ್, ಏನಿದೆ ಏನಿ ಕೂಡ ಇದೆ ಅಲ್ಲ, ಕಾಲು ಮೆಣಸನ್ನು ಬಿಡಿಸಲಿಕ್ಕೆ ಕೂಡ ಯಂತ್ರಗಳು. ಹೌದು ಹೌದು, ಯಂತ್ರ ಬಂದಿದೆ. ಅದು ನಮ್ಮಲ್ಲಿಲ್ಲ, ನಮ್ಮ ನೇಬರ್ ಒಬ್ರು ನಮಗೆ ಕೊಡ್ತಾರೆ. ಅಡಿಕೆ ಮರ ಹತ್ತಲಿಕ್ಕೆ ಅಡಿಕೆ ಮರ ಹತ್ತಲಿಕ್ಕೆ ಲೇಬರ್ ಅನ್ನೇ ಉಪಯೋಗ ಮಾಡ್ತಿದ್ದೆ, ಅದಕ್ಕೇನು ವ್ಯವಸ್ಥೆ ಆಗಲಿಲ್ಲ ಸರ್. ಸ್ಪ್ರೇ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ? ಲೇಬರ್ ಮೋಟರ್ ಇದೆಯಾ? ಮೋಟರ್ ಉಂಟು ಸ್ಪ್ರೇಗೆ ಮೋಟರ್ ಉಂಟು. ಮತ್ತೆ ಮರಕ್ಕೆ ಲೇಬರೇ ಬೇಕಾಗ್ತದೆ, ಅದೊಂದು ನಾವು ಹಿಂದೆ ಅವಲಂಬ ಒಂದೊಂದು ಏಣಿ ಇಟ್ಟು ದೋಟಿಯಿಂದಲೂ ಕೂಡ ಸಿಂಪರಣೆ ಮಾಡ್ಲಿಕ್ಕೆ ಆಗ್ತದೆ. ಹೌದು ಮಾಡಿದ್ದೇವೆ ನಾವು. ನಮ್ಗೆ ಈಗೆಲ್ಲ ಒಂದು 300 ಅಡಿಕೆ ಸಸಿ ಚಿಕ್ಕದಿವೆ, ಅದಕ್ಕೆ ರೋಗ ಬಂದಿದ್ದೆ. ಮುಂದೆ ನಾನು ಅದೇ ಪದ್ಧತಿಯಲ್ಲಿ ನಾವು ಸ್ಪ್ರೇ ಕೊಟ್ಟದ್ದು, ನಾನು ಮತ್ತು ನನ್ನ ಮಗ. ಈಗ ಅಡಿಕೆ ಕೃಷಿ ಇಲ್ಲದವರು ಹೇಳುವಂತಹದ್ದು ಅಡಿಕೆ ಬೆಳೆಗಾರರು ಬಹಳ ಖುಷಿಯಲ್ಲಿದ್ದಾರೆ ಅಂತ, ನೀವೇನು ಹೇಳ್ತೀರಿ ಅಡಿಕೆ ಬೆಳೆಗಾರರಾಗಿ? ಅಡಿಕೆ ಬೆಳೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಖುಷಿಯಾಗಿದ್ದೇವೆ ಸರ್. ಆದರೆ ಇದು ಸ್ಥಿರ ಅಲ್ಲ, ಎಷ್ಟು ಸಮಯ ನಿಲ್ತದೆ ಅನ್ನೋದು ನೋಡ್ಬೇಕು ಸರ್. ಇದು ಸ್ಥಿರ ಅಲ್ಲ. ಸ್ಥಿರ ಅಲ್ಲ ಸರ್. ಅದಕ್ಕೆ ಸ್ಥಿರವಾದ ಮಾರುಕಟ್ಟೆ ಬೇಕು, ಸ್ಥಿರವಾದ ಬೆಲೆ ಬೇಕು ಸರ್. ಹಾಗೆ ಸ್ಥಿರವಾದ ಬೆಲೆ ಅದು ಈಗ 400-500 ಗಡಿ ಹತ್ತಿರ ಬಂದಿದೆ, ಈಗ ಭಾರಿ ಖುಷಿಯಲ್ಲಿದ್ದಾರೆ. ಆದರೆ ಸಣ್ಣ ಪ್ರಮಾಣದ ರೈತರಲ್ಲಿ ಈ ಸಂದರ್ಭದಲ್ಲಿ ಅಡಿಕೆ ಇರುವುದಿಲ್ಲ ಸರ್. ಅದು ಹೌದು ಅದು ದೊಡ್ಡ ಪ್ರಮಾಣದ ಅಡಿಕೆ ಇದ್ದವರಿಗೆ ಮಾತ್ರ ದೊರೆಯುತ್ತದೆ. ಸವಾಲುಗಳು ಕೂಡ ಜಾಸ್ತಿ ಇವೆ, ಯಾಕಂದ್ರೆ ಕೊಳೆ ರೋಗ ಕೂಡ ಈ ವರ್ಷ ಇದೆ, ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಹೌದು ಸರ್. ಮತ್ತೆ ಬೆಲೆ ಅಡಿಕೆ ಬೆಲೆ ಇಲ್ಲದವ ಹೇಳ್ತಾರೆ ಅವ್ರಿಗೆ, ಅಡಿಕೆ ಇದೆ ಅಂತ ಅದರ ಬಗ್ಗೆ ಆಳವಾಗಿ ಆಲೋಚನೆ ಮಾಡುದಿಲ್ಲ. ಅದು ಎಷ್ಟು ಬಿದ್ದು ಹೋಗಿದೆ, ಎಷ್ಟು ಸಿಕ್ಕಿದೆ ಅವನಿಗೆ ಅದರಲ್ಲಿ. ಅಂದ್ರೆ ನಮ್ಗೆ ಈ ಸಲ ಬೆಲೆ ಇದ್ದ ಕಾರಣ, ಯಾವುದೇ ಒಬ್ಬ ರೈತನಿಗೆ ಅಷ್ಟೇ ಬೆಲೆ ಇದ್ದ ಕಾರಣ ನಡೀತದಲ್ಲದೆ, ಇಲ್ಲದಿದ್ರೆ ಅವನಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಸರ್. ಈ ಸಲ ಬೆಲೆ ಬಹಳ ಇಳುವರಿ ಕಡಿಮೆ ಇದೆ ಸರ್. ಹೌದು ಈ ಸಲ ಬಂದ ಇಲ್ಲ, ಈ ಸಲ ಅಂದ್ರೆ ಈಗ ಕಳೆದ ಸೀಸನ್ ಅಲ್ಲಿ ಬಂದ ಇಳುವರಿ ಬಹಳ ಕಡಿಮೆ ಸರ್. ಆಮೇಲೆ ಜೇನು ಪೆಟ್ಟಿಗೆ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ ಸರ್. ನಾನು ಅದನ್ನ ನಿಮ್ಮಲ್ಲಿ ಹೇಳ್ಬೇಕಂತ, ನಾನು ಅದರ ಬಗ್ಗೆ ಈಗ ಅದರ ಟ್ರೈನಿಂಗ್ ಅನ್ನು ಸ್ವಲ್ಪ ಪಡ್ಕೊಂಡು ಈ ಒಂದು 10 ಪೆಟ್ಟಿಗೆ ಇಡ್ಬೇಕಂತ ಇದ್ದೇನೆ ಸರ್. ಇನ್ನು ಟ್ರೈನಿಂಗ್ ಪಡಿಬೇಕಷ್ಟೇ. ಹೌದು, ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಒಮ್ಮೆ ಹೋಗಿದ್ದೆ ನಮ್ಗೆ, ಅಂದ್ರೆ ಪುತ್ತೂರು ಲೋಕಲ್ ಅಲ್ಲಿ ಸಿಕ್ಕಿದ್ರೆ ಹೋಗಿ, ದೂರ ಆದ್ರೆ ನಮ್ಗೆ ಈ ಹೈನುಗಾರಿಕೆ ತೋಟಗಾರಿಕೆ ಇಲಾಖೆಯವರು ತರಬೇತಿ ಕೊಡ್ತಾರಲ್ಲ? ಕೊಡ್ತಾರೆ ಸರ್, ಅವ್ರದೆಲ್ಲ ದೂರದರುಂಟು, ನಾನು ನೋಡ್ತಾ ಇದ್ದೇನೆ. ಅವ್ರ ದೂರದರುಂಟು, ಅಲ್ಲಿಗೆ ನಮ್ಗೆ ತರಬೇತಿಗೆ ಹೋಗ್ಲಿಕ್ಕೆ ಮನೆಯಲ್ಲಿ ವ್ಯವಸ್ಥೆಗೆ ಜನ ಇಲ್ಲ ಅಲ್ಲ ಸರ್, ಹೈನುಗಾರಿಕೆ ಅದೆಲ್ಲ ಸಮಸ್ಯೆ. ಇಡೀ ದಿವಸ ಹೋಗ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಶ್ರೀಮತಿಯವರನ್ನ ಕಳಿಸ್ಬೇಕು. ಏನ್ ಸರ್? ಶ್ರೀಮತಿಯವರನ್ನ ಕಳಿಸ್ಬೇಕು. ಅವರನ್ನು ಕಲಿಸಿದ್ರು ಇಲ್ಲಿ ಮನೆಯಲ್ಲ ಮಾಡ್ಬೇಕಲ್ಲ ಸರ್. ಯಾರು ಒಬ್ಬರಾದ್ರೂ ಹೋಗ್ಬೇಕಲ್ಲ ತರಬೇತಿ ಪಡೀಲಿಕ್ಕೆ. ಒಟ್ಟಿನಲ್ಲಿ ಕೃಷಿ ನಿಮ್ಮ ಬದುಕನ್ನ ಹೇಗೆ ರೂಪಿಸಿದೆ ಅಂತ? ಕೃಷಿ ಉತ್ತಮವಾಗಿದ್ದು ಸರ್, ಕೃಷಿ ಬದುಕಲ್ಲಿ ನೆಮ್ಮದಿ ಇದೆ ನಮ್ಗೆ. ನಾವು ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಅರ್ಥದಲ್ಲಿ ನಿಲ್ಲಿಸಿ ನಾವು ಉದ್ಯೋಗ ರಚಿ ಬೊಂಬೈ ಎಲ್ಲ ಹೋಗಿ ಅಲ್ಲಿ ಎಲ್ಲ ದುಡ್ಡಿದ್ದು, ರಾತ್ರಿ ಹಗಲೆಲ್ಲ ದುಡಿದು, ದಿನದ 24 ಗಂಟೆಯಲ್ಲಿ 18 ಗಂಟೆ ಶ್ರಮ ಪಟ್ಟಿದ್ದೇನೆ ಸರ್ ಬೊಂಬೈಯಲ್ಲಿ. ಅಲ್ಲಿ ಮಾಲಕ ಎರಡೆರಡು ಮಾಲಕರ ಕೈ ಹಿಂದೆ ದುಡಿದಿದ್ದೇನೆ, ಹಗಲೊಬ್ಬನ ಹತ್ರ ರಾತ್ರಿ ಒಬ್ಬನ ಹತ್ರ. ಅಲ್ಲಿ ಮಾಲಕ ಬರುವಾಗ ನಾನು 300 ರೂಪಾಯಿ ಸಂಬಳಕ್ಕೆ ದುಡಿದಿದ್ದೇನೆ ಬೊಂಬೈಯಲ್ಲಿ ಸರ್. ದಿನಕ್ಕೆ ಅಲ್ಲ, ತಿಂಗಳಿಗೆ 300. ಓಹೋ, ಎಷ್ಟು? 15 ವರ್ಷ ಹಿಂದೆ? 15 ಅಲ್ಲ, ಜಾಸ್ತಿ. 18 ವರ್ಷ ಮೊದಲು ಸರ್. ಈಗ ಏನ್ ಅನಿಸ್ತಾ ಇದೆ ಆ ಬದುಕನ್ನ ಬಿಟ್ಟು ಈ ಕೃಷಿ ಬದುಕನ್ನ ಹಿಡಿದ್ಮೇಲೆ? ಇದು ಕೃಷಿ ಬದುಕು ನೆಮ್ಮದಿ ಇದೆ ಸರ್, ಬಹಳ ನೆಮ್ಮದಿ ಇದೆ, ಸಂತೋಷ ಇದೆ. ಮತ್ತೆ ಇಲ್ಲಿ ವಟಾರದಲ್ಲಿ ಎಲ್ಲ ಜನರಿಗೆ ಪರಿಚಿತನಾಗಿದ್ದೇನೆ. ನಮಗೆ ಒಂದು 4 ಎಲ್ಲರು ಮಾತಾಡ್ತಾರೆ, ಪರಿಚಯ ಎಲ್ಲ ಆಗಿದೆ ಒಳ್ಳೊಳ್ಳೆ ವ್ಯಕ್ತಿಗಳದ್ದು. ಈ ಕೃಷಿಯ ಮಾಹಿತಿಗಾಗಿ ನೀವು ಗುಂಪು ಏನಾದ್ರು ಮಾಡ್ಕೊಂಡಿದ್ರೆ? ಅಂತದ್ದು ಗುಂಪು ಅಂತ ಇಲ್ಲ, ನಮ್ಮ ನೆರೆಹೊರೆಯಲ್ಲಿ ಎಲ್ಲ ಉತ್ತಮ ಕೃಷಿಕರಿದ್ದಾರೆ, ಅವರ ಸಲಹೆಯನ್ನು ಪಡೀತಾ ಇದ್ದೇನೆ. ಕೆಲವು ಸಲಹೆ ನನ್ನಿಂದ ಪಡೆಯುತ್ತಾರೆ ಚಿಕ್ಕ ಚಿಕ್ಕ ಕೃಷಿಕರು. ನಾನು ಸುಮಾರು ಒಂದು ನಮ್ಮ ನೇಬರ್ ಯುವಕ ಒಬ್ಬ ಏನು ಉದ್ಯೋಗ ಎಲ್ಲ ತಿರುಗಿದ್ದ, ಅವನಿಗೆ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಟ್ಟು ಈಗ ಒಂದು ದನ ಸಾಕಿದ್ದಾನೆ, ಈಗ ಮೊನ್ನೆ ಒಂದು 2 ಆಗಿದೆ. ನಮ್ಗೆ ಸಂತೋಷ ಉಂಟು ಸರ್, ಮಾತಾಡಿ ಒಬ್ಬ ಜೀವನ ಕಟ್ಟಿಕೊಳ್ಳೋದಾದ್ರೆ ನಮ್ಗೆ ಸಂತೋಷ ಸರ್ ಅದ್ರಲ್ಲಿ. ಬಹಳ ಸಂತೋಷ ಚಿದಾನಂದ ಶೆಟ್ಟಿಯವರೇ. ಕೃಷಿಯ ಜೊತೆ ಜೊತೆಗೆ ಕೋಳಿ ಸಾಕಣೆ, ಹೈನುಗಾರಿಕೆ ಎಲ್ಲವನ್ನೂ ಕೂಡ ಪೂರಕವಾಗಿ ಮಾಡ್ತಾ ಇದ್ರಿ, ಜೊತೆಗೆ ಬಹಳ ಉತ್ಸಾಹದಿಂದ ಕೃಷಿಯನ್ನ ಮಾಡ್ತಾ ಇದ್ರಿ. ಕೃಷಿಯನ್ನ ನಂಬಿದ್ರೆ ಯಾವತ್ತೂ ಕೂಡ ನಷ್ಟ ಇಲ್ಲ, ಮೋಸ ಹೋಗುವುದಿಲ್ಲ ಎನ್ನುವಂಥ ಒಂದು ಧೈರ್ಯದ ಮಾತನ್ನ ನಮ್ಮ ಕೃಷಿಕರಿಗೆ ಕೇಳುಗರಿಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಕುರಿತು ಚಿದಾನಂದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 52,500 ರಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 42,000 ರಿಂದ 48,500 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 24,000 ರಿಂದ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,850 ರಿಂದ 2,950 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 2,950 ರಿಂದ 3,050 ರೂಪಾಯಿಗಳು, IR8 ಕ್ವಿಂಟಲ್ಗೆ 2,900 ರಿಂದ 3,000 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 1,750 ರಿಂದ 1,950 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,300 ರಿಂದ 4,600 ರೂಪಾಯಿಗಳು, ಕೆಂಪು 4,000 ರಿಂದ 4,100 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 4,100 ರಿಂದ 4,650 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 28,000 ರಿಂದ 33,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 38,000 ರಿಂದ 48,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 2,200 ರಿಂದ 3,000 ರೂಪಾಯಿಗಳು, ಕದಳಿ 3,000 ರಿಂದ 4,000 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 3,000 ರಿಂದ 3,500 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 3,400 ರಿಂದ 4,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ರೋಹನ್,

ಅದ್ವಯ ಹರಿ ಬ್ರಹ್ಮವಲ್ಲಭ ವಿದ್ಯಾಸಾರಥಿ ಮಾಡಿದೆ ಸದ್ಗುರು ಮುನಿವಾದಿರಾಜನ ಸದ್ಗುರು ಮುನಿವಾದಿರಾಜನ ಮುದ್ದು ಉಡುಪಿಯ ಕೃಷ್ಣನ ನೀರೆ ತೋರಲೆ ನೀರೆ ತೋರಲೆ ನೀಲವರ್ಣನ ದೇವನ ಭಾಮೆ ತೋರಲೆ ಭಾಮೆ ತೋರಲೆ ಭಾಮೆ ತೋರಲೆ ಭಾಮೆ ತೋರಲೆ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರಲೆ ನೀರೆ ತೋರಲೆ ನೀಲವರ್ಣನ ದೇವನ ನೀಲವರ್ಣನ ದೇವನ. ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ, ವಿದ್ಯಾಭೂಷಣ್ ಅವರು ಹಾಡಿರುವ ವಾದಿರಾಜರ ಇನ್ನೊಂದು ದೇವರ ನಾಮ. ನಮಸ್ತೆ ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ, ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ, ನಮಸ್ತೆ ನಮಸ್ತೆ. ತರುಣಿ ಶಿರೋಮಣಿ ನಿನ್ನ ಶೀಲ ಸೌಂದರ್ಯವ ಧರೆಯೊಳು ವರ್ಣೀಪ ಕವಿಯುದಾವ ತರುಣಿ ಶಿರೋಮಣಿ ನಿನ್ನ ಶೀಲ ಸೌಂದರ್ಯವ ಧರೆಯೊಳು ವರ್ಣೀಪ ಕವಿಯುದಾವ ಸ್ವರಮಣ ನೆನಿಪ ರಮಣನ ಉರದೊಳು ಎಂದೆಂದು ಸ್ವರಮಣ ನೆನಿಪ ರಮಣನ ಉರದೊಳು ಎಂದೆಂದು ಅರಮನೆಯ ಮಾಡಿ ಭಾಪುರೆ ಮೇರೆದವಡಿ. ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ, ನಮಸ್ತೆ ನಮಸ್ತೆ. ತನ್ನ ಮೈಯಿಂದ ಮಕ್ಕಳ ಸೃಜಿಸಿ ಯುಗ ಯುಗದಿ ನಿನ್ನ ತಾರುಣ್ಯ ಲಾವಣ್ಯಗಳನ್ನು ತನ್ನ ಮೈಯಿಂದ ಮಕ್ಕಳ ಸೃಜಿಸಿ ಯುಗ ಯುಗದಿ ನಿನ್ನ ತಾರುಣ್ಯ ಲಾವಣ್ಯಗಳನ್ನು ಮನ್ನಿಸಿ ಪೊರೆವ ಹರಿಯ ಪಟ್ಟದ ರಮಣಿ ಮನ್ನಿಸಿ ಪೊರೆವ ಹರಿಯ ಪಟ್ಟದ ರಮಣಿ ಮಾನ್ಯೇ ಚೈತನ್ಯೇ ಲಾವಣ್ಯೇ ಗುಣಸದನೇ ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ ನಮಸ್ತೆ ನಮಸ್ತೆ ನಿನ್ನಂಗವಪ್ಪಲು ನೋಡಲು ಮುಖವ ಚುಂಬಿಸಲು ಅನಂತ ಕರವಸ್ತ್ರ